ಕರ್ನಾಟಕದ ಅಂಕೋಲಾ ನಡುವಿನ ರಾಷ್ಟೀಯ ಹೆದ್ದಾರಿ 63ಕ್ಕೆ ಬಳ್ಳಾರಿ ನಗರದ ಬಳಿ ಕೇಂದ್ರ ಸರ್ಕಾರದ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಿರ್ಮಿಸಿರುವ ಬೈಪಾಸ್ ರಸ್ತೆಯನ್ನು ಇಂದು ಲೋಕಸಭಾ ಸದಸ್ಯ ಇ ತುಕಾರಾಂ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿಗೆ ಹೊಸದಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಇಚ್ಛಿಸುವ ರೈತರಿಗೆ ಸಹಾಯಧನ ನೀಡಲಾಗುತ್ತಿದ್ದು, ಆಸಕ್ತ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳೆಯರು ವೈಜ್ಞಾನಿಕ ಜ್ಞಾನ ಬೆಳೆಸಿಕೊಂಡಾಗ ಸಮಾಜ ಅಭಿವೃದ್ಧಿಯಾಗುತ್ತದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಏರೋಸ್ಪೇಸ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಒಪ್ಪಂದಗಳ ಅವಶ್ಯಕತೆ, ಭಾರತೀಯ ನೌಕಾಪಡೆ ನೌಕಾ ಶಸ್ತಾಸ್ತ್ರ ಮಹಾನಿರ್ದೇಶಕ. ಹಾಸನದಲ್ಲಿ 250 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಕಾಮಗಾರಿ ವಿಳಂಬಕ್ಕೆ ರಾಜ್ಯ ಸರ್ಕಾರ ಕಾರಣ, ಸಂಸದ ಜಗದೀಶ್ ಶೆಟ್ಟರ್ ಆರೋಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ. ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಮಿತ್ರರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ. ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ. ಉಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಒಂದು ವಿಶಿಷ್ಟ ವಿಸ್ಮಯ ಈ ಭೂಮಿಯು,

ಕಳೆದ ಕಾರ್ಯಕ್ರಮ ಕೇಳಿ ಸಾಕಷ್ಟು ಜನ ನಮ್ಗೆ ಮಾಹಿತಿನ ತಿಳಿಸಿದ್ದಾರೆ. ಅದರ ಬಗ್ಗೆ ಒಂದ್ ಸಂಕ್ಷಿಪ್ತವಾಗಿ ನಾವು ವಿವರಣ ಈಗ ಕೊಡ್ತೇವೆ ನಿಮ್ಗೆ. ರವಿ ಅವರು ಹುಬ್ಳಿ ಧಾರವಾಡದಿಂದ ನಮ್ಗೆ ತಿಳಿಸಿದ್ದಾರೆ, ಅವರು ಭತ್ತ ಆಮೇಲೆ ಕಬ್ಬು ಆಮೇಲೆ ಮುಸ್ಕಿನ್ ಜೋಳ ಸೋಯಾ ಅವರೆ ಆಮೇಲೆ ನೆಲಗಡಲೆ ಬೆಳೆಸ್ತಾರೆ. ಮಳೆ ಹೆಚ್ಚು ಕಡಿಮೆ ಆದಾಗ ಅವ್ರಿಗೆ ಸಾಕಷ್ಟು ತೊಂದರೆಗಳು ಆಗ್ತದೆ ಕೃಷಿ ಚಟುವಟಿಕೆಯಲ್ಲಿ. ಆಮೇಲೆ ಇದರಿಂದ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆ ಏನು ಸ್ಥಿತಿ ಇದೆ ಅದೂ ಬಹಳ ಬದಲಾವಣೆ ಆಗ್ತಾ ಇದೆ. ಸೊ ಇದರಿಂದ ಸಾಕಷ್ಟು ರೈತರಿಗೆ ತೊಂದರೆಗಳು ಉಂಟಾಗಿದೆ ಅಂತ ನಮ್ಗೆ ಅವರು ತಿಳಿಸಿದ್ದಾರೆ. ಇದರಿಂದ ಅವ್ರಿಗೆ ಸಾಕಷ್ಟು ಇಳುವರಿನೂ ಕಡಿಮೆ ಆಗಿದೆ ಮತ್ತೆ ಅವ್ರದ್ದು ಆದಾಯನೂ ಕಡಿಮೆ ಆಗಿದೆ ಅಂತ ರವಿ ಅವರು ನಮ್ಗೆ ತಿಳಿಸಿದ್ದಾರೆ. ಸತೀಶ್ ಅವರು ಚಿಕ್ಕೋಡಿ ಬೆಳಗಾವಿಯಿಂದ ತಿಳಿಸಿದ್ದಾರೆ, ಅವರು ಸುಮಾರು 30 ಎಕರೆನಲ್ಲಿ ಅರ್ಶಿನ, ಕಬ್ಬು, ಮುಸ್ಕಿನ್ ಜೋಳ, ನೆಲಗಡಲೆ, ಗೋಧಿ, ಆಮೇಲೆ ಸೊಪ್ಪುಗಳು, ಆಮೇಲೆ ಕೊತ್ತಂಬರಿ, ಆಮೇಲೆ ಅದರ ತರಕಾರಿ ಬೆಳೆಗಳನ್ನ ಅವ್ರು ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಸಲ ಅವ್ರಿಗೆ ಸರಾಸರಿ ಒಂದ್ 40-45% ಇಳುವರಿ ಕಡಿಮೆ ಆಗಿದೆ. ಇದು ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಮಳೆ ಬಂದಿಲ್ಲ. ಈ ಮಳೆ ಕಡಿಮೆ ಆದ್ರಿಂದ ಅವ್ರಿಗೆ ಎಲೆ ಚುಕ್ಕೆ ಆಮೇಲೆ ಬೇರು ಕೊಳಿತ ಸಾಕಷ್ಟು ಬೆಳೆಗಳಲ್ಲಿ ಅವ್ರಿಗೆ ಕಂಡು ಬಂದಿದೆ. ಆಮೇಲೆ ಕಬ್ಬು ಬೆಳೆಯಲ್ಲಿ ಅವ್ರಿಗೆ ಈ ಬೇರು ತಿನ್ನುವ ಹುಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ. ಅದಕ್ಕೆ ಅವ್ರು ಹೇಳಿದ್ರು ಇದಕ್ಕೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಏನಾದ್ರೂ ಒಂದು ಸಹಾಯ ಮಾಡಬಹುದು ಅಂತ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಆಮೇಲೆ ಈ ಮಳೆ ಕಡಿಮೆ ಹೆಚ್ಚು ಆಗುದ್ರಿಂದ ಸಾಕಷ್ಟು ಸವಾಲುಗಳು ಅವ್ರಿಗೆ ಫೇಸ್ ಮಾಡಬೇಕಾಗಿದೆ ಅಂತ ಸತೀಶ್ ಅವರು ತಿಳಿಸಿದ್ದಾರೆ. ಮಧು ಅವರು ಪುತ್ತೂರು ಸೌತ್ ಕೆನರಾ ಅಂತ ಹೇಳ್ತಾರೆ, ಈ ಸಲ ನಮ್ ಸೌತ್ ಕೆನರಾ ಆಗ್ಲಿ ಅಥವಾ ಮೇಘಾಲಯ ಆಗ್ಲಿ ಅಥವಾ ಮಿಜೋರಂ ಆಗ್ಲಿ ಅಥವಾ ಅರುಣಾಚಲ ಪ್ರದೇಶದಲ್ಲಿ ಆಗ್ಲಿ ಅಡಕೆ ಬೆಳೆಗೆ ಸಾಕಷ್ಟು ಹಾನಿಯಾಗಿದೆ. ಇದರಿಂದ ರೋಗ ಸುಮಾರು 55% ಈ ಸುಳಿ ಕೊಳಿತ ರೋಗ ಸಾಕಷ್ಟು ಬಂದಿದೆ. ಇದು ತಳಿಗಳಿಗೂ ಬಂದಿದೆ ಮತ್ತು ಹೈಬ್ರಿಡ್ಸ್ಗೂ ಬಂದಿದೆ. ಆಮೇಲೆ ಈ ಸುಳಿ ತಿಗಣೆನು ಜಾಸ್ತಿ ಅವ್ರಿಗೆ ಕಂಡು ಬಂದಿದೆ. ಇದರಿಂದ ಸುಮಾರು 20% ಅವ್ರಿಗೆ ಇನ್ಫೆಸ್ಟೇಷನ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಅತಿ ಮಳೆಯಿಂದ ಅಥವಾ ಬೇಕಾದಾಗಿಂದ ಜಾಸ್ತಿ ಮಳೆ ಬಂದ್ರೆ ಏನಾಗುತ್ತೆ ಅಂದ್ರೆ ಉದುರುವಿಕೆ ಸಾಕಷ್ಟು ಅವ್ರಿಗೆ ಕಂಡು ಬಂದಿದೆ. ಸುಮಾರು 100 ಅಡಕೆ ಫೀಲ್ಡ್ಸ್ ನಲ್ಲಿ ಇದು ನಮ್ಗೆ ಕಂಡು ಬರ್ತಾ ಇದೆ. ಇದಕ್ಕೆ ನಾವು ಸಾಕಷ್ಟು ಮಾಹಿತಿ ರೈತರುಗಳಿಗೆ ಮತ್ತೆ ರೈತ ಸಂಘಕ್ಕೆ ನಾವು ತಿಳಿಸಿದ್ದೀವಿ ಅಂತ ನಮ್ಗೆ ಅವರು ತಿಳಿಸಿದ್ದಾರೆ. ಆಮೇಲೆ ಅನಿಲ್ ಕುಮಾರ್ ಸಕಲೇಶ್ಪುರ ಹಾಸನ್ ಅವ್ರೇನ್ ಹೇಳ್ತಾ ಇದಾರೆ, ಅವರು ತಾಳೆ ಪ್ಲಾಂಟೇಶನ್ ನ ಅವ್ರು ಬೆಳೆಸ್ತಾ ಇದಾರೆ. ಈ ತಾಳೆ ಪ್ಲಾಂಟೇಶನ್ ನಲ್ಲಿ ಅವರು ಬಾಳೆ ಆಗ್ಲಿ ಅಥವಾ ಕೋಕೋ ಆಗ್ಲಿ ಅಥವಾ ಪಪ್ಪಾಯ ಆಗ್ಲಿ ಅಥವಾ ಮೆಣಸಾಗ್ಲಿ ಅವರು ಅಂತರ್ಬೇಸಾಯ ಮಾಡಕ್ಕೆ ಹೊರಟಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈ ಮಳೆ ಹೆಂಗೆ ಬರುತ್ತೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಮಾಹಿತಿನ ನಾವು ಈ ಹವಾಮಾನ ಬದಲಾವಣೆ ಮಿತ್ರ ಪ್ರೋಗ್ರಾಮ್ ಇಂದ ತಿಳಿಸಿದ್ದೇವೆ. ಮಾಧವ್ ಶೆಟ್ಟಿ ಸೋಸಲೆ ಟಿ ನರಸೀಪುರ ಮೈಸೂರಿಂದ ನಮ್ಗೆ ತಿಳಿಸಿದ್ದಾರೆ, ಅವರು ರಾಗಿ ಮತ್ತೆ ಇದು ಮುಸ್ಕಿನ್ ಜೋಳ ಬೆಳೆಸ್ತಾ ಇದಾರೆ 9 ಎಕರೆನಲ್ಲಿ. ಆಮೇಲೆ IR ಪ್ಯಾಡಿ IR 64 ಭತ್ತ ವೆರೈಟಿನು ಅವರು ಸಾಕಷ್ಟು ಬೆಳೆಸ್ತಾ ಇದಾರೆ. ಈ ಸಲ ಅವ್ರಿಗೆ ಭತ್ತಕ್ಕೆ ಮಾರ್ಕೆಟ್ ರೇಟ್ ಬಹಳ ಕಡಿಮೆ ಸಿಕ್ಕಿದೆ. ಅಂಡ್ ರೈಸ್ ಮಿಲ್ಸ್ ನೂ ಸಾಕಷ್ಟು ಪ್ರಾಬ್ಲಮ್ ಬಂದಿದೆ, ಅದರಿಂದ ಅವರು ಭತ್ತ ತೆಗಿತಾ ಇಲ್ಲ. ಆಮೇಲೆ ಈ ಸಲ ಸಾಕಷ್ಟು ಮಳೆ ಬಂದ್ರಿಂದ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಬೇಕಾಗಿದೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಂಧುವರಿಗೆಲ್ಲ ಸ್ವಾಗತ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೆಕಡೋನಿಯಾ ಎಂಬ ಬೆಳೆ ಕುರಿತು ಶಿವಮೊಗ್ಗ ಜಿಲ್ಲೆಯ ಅಬ್ಬಲಗೆರೆಯ ಪ್ರಗತಿಪರ ರೈತರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಂದ ಮಾಹಿತಿ. ರೈತ ಬಂಧುವರಿಗೆ ನಮಸ್ಕಾರ. ಈಗ ಮೆಕಡೋಮಿಯಾ ಕೃಷಿ ಬಗ್ಗೆ ಯಾರಿಗಾರ ಗೊತ್ತಿದೆಯಾ? ಯಾರು ಮಾಡಿದ್ದೀರಾ, ಗಿಡ ಏನಾರ ನೆಟ್ಟಿದ್ದೀರಾ? ಕೇಳೇ ಇಲ್ಲ. ಈಗ ಮೆಕಡೋಮಿಯಾ ಅಂತ ಅದು ಆಸ್ಟ್ರೇಲಿಯಾ ನಟ್ಸ್ ಅಂತ ಹೇಳ್ತಾರೆ. ಅದೇನಂದ್ರೆ ಗೋಡಂಬಿ ತರ. ಗೋಡಂಬಿ ಏನು ಉಪಯೋಗ, ನಾವೇನು ತಿನ್ನಕ್ಕೆ ಯೂಸ್ ಮಾಡ್ತೀವಿ ಆ ತರ ಉಪಯೋಗ ಮಾಡ್ತಾರೆ. ಅಲ್ಲ, ರೌಂಡ್ ಇರುತ್ತೆ, ರೌಂಡ್ ಇರುತ್ತೆ, ಗೋಲಿ ಇದ್ದಂಗ, ದಪ್ಪ ಗೋಲಿ ಇದ್ದಂಗ ಇರುತ್ತೆ ಅದು. ಸೊ ಇದೇನಾಯ್ತು, ಈಗ 1960 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಆಮೇಲೆ ಲಾಲ್ಬಾಗ್ ಅಲ್ಲಿ ತಂದು ಗಿಡ ನೆಟ್ಟಿದ್ದಾರೆ. ಅದು ಅದಾದ್ಮೇಲೆ ಏನಾಗಿದೆ, ಅದು ಅಷ್ಟು ಪ್ರಚಲಿತ ಆಗಿಲ್ಲ. ಅದು ಅದಾದ್ಮೇಲೆ ಏನಾಯ್ತು, ಸುಮಾರು 18-19 ವರ್ಷದ ಕೆಳಗಡೆ ಡಾಕ್ಟರ್ ಮಂಜುನಾಥ್ ಅಂತ, ಆಮೇಲೆ ಮಹೇಶಿನಲ್ಲಿ ಒಬ್ರು ಪ್ರವೀಣ್ ಅಂತ, ಆಮೇಲೆ ಸಕಲೇಶ್ಪುರ ಹಂಗೆಲ್ಲ ಕೆಲವಾರು ರೈತರು ಏನ್ ಮಾಡಿದ್ರು, ಅಮೆರಿಕಾಯಿಂದ ಆಸ್ಟ್ರೇಲಿಯಾದ ಹೋದಾಗೆಲ್ಲ ಬೀಜ ಹಿಡ್ಕೊಂಡ್ಬಂದು ಎಲ್ಲ ಗಿಡ ನೆಟ್ಟರು. ಸೊ ಅದರಿಂದ ಏನ್ ಪ್ರೂವ್ ಆಯ್ತು ಅಂದ್ರೆ, ಇಲ್ಲಿ ನಮ್ಮ ಪ್ರದೇಶದಲ್ಲಿ ಅದು ಬರುತ್ತೆ ಅನ್ನೋದು ಒಂದು ಪ್ರೂವ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ, ಇದ್ರದ್ದು ಇನ್ಕಮ್ ಚೆನ್ನಾಗಿದೆ. ಇದು ಏನಾಯ್ತು, ಕೆಲವು ನರ್ಸರಿ ಅವರೆಲ್ಲ ಡೆವಲಪ್ ಮಾಡ್ತಾ ಮಾಡ್ತಾ ಕೆಲವು ಯೂಟ್ಯೂಬರ್ಸ್ ಏನ್ ಹೇಳಿದ್ರು, 1 ಗಿಡಕ್ಕೆ 1 ಲಕ್ಷ ಉಳಿಯುತ್ತೆ, 1 ಕೋಟಿ ಉಳಿಯುತ್ತೆ, ಈ ತರ ಎಲ್ಲ ಹೈಪ್ ಕ್ರಿಯೇಟ್ ಮಾಡ್ತಾ ಹೋದ್ರು. ಸೊ ನಾನು ಏನ್ ಮಾಡಿದೆ ಇದ್ರ ಬಗ್ಗೆ, ನಾನು 2018 ನಾನು ಚಿಂಗ್ಮೈ ಅಂತ ಒಂದು ಪ್ಲೇಸ್ ಇದೆ ಥೈಲ್ಯಾಂಡ್ ಅಲ್ಲಿ, ಅಲ್ಲಿ ಬೆಳೆ ನೋಡಿದ್ದೆ. ಅದು ಕಾಫಿ ಮಧ್ಯಾಹ್ನ ಹಾಕಿದ್ರು ಸಪರೇಟ್ ಆಗಿ ಮಾಡಿದ್ರು ಅದನ್ನ. ಸೊ ನನಗೆ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಬಂತು. ಅದಾದ್ಮೇಲೆ ವಿಯೆಟ್ನಾಮ್ ಅಲ್ಲಿ 2019 ನಾನು ಹೋಗಿದ್ದೆ. ಅಲ್ಲಿ ದಲ್ಲಾತ್ ಅಂತ ಒಂದು ಪ್ಲೇಸ್ ಇದೆ, ಆ ದಲ್ಲಾತ್ ಅಂತ ಏರಿಯಾದಲ್ಲಿ ಹೋದಾಗ ಅಲ್ಲೂ ತುಂಬಾ ಇದನ್ನ ಬೆಳೆ ಬೆಳೀತಿದ್ರು. ಅದೆಲ್ಲ ತಿಂದ್ವಿ, ತುಂಬಾ ಖುಷಿ ಆಯ್ತು. ಬಟ್ ಆಮೇಲೆ ನಾವೇನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ. ನಾವು ಬೇರೆ ಬೇರೆ ನಮ್ದು ಬಿಸ್ನೆಸ್, ನಮ್ದು ಅಗ್ರಿಕಲ್ಚರ್ ಬೇರೆ ಬೇರೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಇದು ಮಾಡಿದ್ವಿ. 2022 ಏನಾಯ್ತು, ಸ್ವಲ್ಪ ವೈರಲ್ ಆಗ್ಬಿಡ್ತಿದ್ದು, ಒಂದು ವಿಡಿಯೋ ಬಂದ್ಬಿಟ್ಟು ಇದ್ರ ಬಗ್ಗೆ ತುಂಬಾ ಪ್ರಚಾರ ಸಿಕ್ತು, ಮಾರ್ಕೆಟ್ ಡೆವಲಪ್ ಆಯ್ತು, ಸುಮಾರು ಜನ ತಗೊಂಡು ಹಾಕಕ್ಕೆ ಸ್ಟಾರ್ಟ್ ಮಾಡೋದು. ಅವಾಗಿಂದ ನಾನೇನ್ ಮಾಡಿದೆ, ಮತ್ತೆ ವಿಯೆಟ್ನಾಮು, ಇದುವರೆಗೂ 3 ಸಲ ಹೋಗಿದ್ದೀನಿ ವಿಯೆಟ್ನಾಮಿಗೆ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ. ಆಮೇಲೆ ಕೀನಿಯಾ, ಆಫ್ರಿಕನ್ ಕಂಟ್ರಿ 2 ಹೋಗಿದ್ದೀನಿ. ಆಮೇಲೆ ಥೈಲ್ಯಾಂಡ್ 1-2 ಹೋಗಿದ್ದೀನಿ ನಾನು. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ, ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಇದನ್ನ ಯಾವ ತರ ವಾತಾವರಣ ಬೇಕು, ಆಮೇಲೆ ಯಾವ ತರ ಕಲ್ಟಿವೇಶನ್ ಮಾಡಬಹುದು ಇದನ್ನ, ಆಮೇಲೆ ನಮ್ಗೆ ಇನ್ಕಮ್ ಇದೆಯಾ, ಅವ್ರು ಹೇಳ್ತಾರೆ ಅಷ್ಟಿದ್ಯಾ ಅಥವಾ ಇನ್ನ ಕಮ್ಮಿ ಇದೆಯಾ, ನಮಗೆ ಸೂಟಬಿಲಿಟಿ ಆಗುತ್ತಾ, ಮಾರ್ಕೆಟ್ ಯಾವ ತರ ಇದೆ ಅಂತ ಕೂಲಂಕುಷವಾಗಿ ನಾನು ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ಸ್ಟಡಿ ಮಾಡ್ಕೊಂಡ್ಬಂದು ಅದ್ರ ಪ್ರೊಪಗೇಷನ್ ಮಾಡಿದ್ದೀನಿ. 2022 ಎಂಡಿಂದ ಪ್ರೊಪಗೇಷನ್ ಮಾಡಿದ್ದೀನಿ, ನಾನು ಗಿಡ ಹಾಕೊಂಡಿದ್ದೀನಿ, ಬೇರೆ ಬೇರೆ ಮಾಡಿರೋ ಜಾಗ ಎಲ್ಲ ನೋಡಿದ್ದೀನಿ. ಸರಿಸುಮಾರು ಏನಿಲ್ಲ ಅಂದ್ರೂ ನಾನೊಂದು 150 ಜನಕ್ಕಿಂತ ಜಾಸ್ತಿ ರೈತನ ಭೇಟಿ ಮಾಡಿದ್ದೀನಿ. ಆಮೇಲೆ ಸಣ್ಣ ಸಣ್ಣ ಈ ಪ್ರೊಸೆಸಿಂಗ್, ಮೆಕಡಮಿ ಬೆಳೆದ ತಕ್ಷಣ ನಾವು ಮಾಡೋಕ್ಕಾಗಲ್ಲ, ಅದನ್ನ ಪ್ರೊಸೆಸಿಂಗ್ ಮಾಡಬೇಕು. ಸಣ್ಣದು ದೊಡ್ಡದು ಪ್ರೊಸೆಸಿಂಗ್ ಇಂಡಸ್ಟ್ರಿಯೆಲ್ಲ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನೋಡಿ ನಮ್ಮಲ್ಲಿ ಬೆಳೆಯೋಕೆ ಸೂಕ್ತ ಇದೆ, ಅದು ಇಲ್ಲಿ ಮಾಡ್ಬೋದು. ಆಮೇಲೆ ಏನಾದ್ರು ಓಪನ್ ಫೀಲ್ಡ್ ಇರಬೇಕು. ಆಮೇಲೆ ಇದೇನಾಗುತ್ತೆ ಅಂದ್ರೆ ನಿಮಗೆ ಇನ್ಕಮ್ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇನ್ಕಮ್ ದೃಷ್ಟಿಯಲ್ಲಿ ನಿಮಗೆ ಇದುವರೆಗೆ ಹೇಳ್ಬೇಕಂದ್ರೆ ನಾವು ನೋಡಿರೋ ಪ್ಲಾಂಟೇಷನ್ ಕ್ರಾಪ್ ಅಲ್ಲಿ ಎಲ್ಲದಕ್ಕಿಂತ ತುಂಬಾ ಜಾಸ್ತಿ ಇದೆ ಇನ್ಕಮ್. ಇದು ನಾನು ವಿಯೆಟ್ನಾಮ್ ಅಲ್ಲಿ ಸುಮಾರು ಜನ ರೈತರ ಹತ್ರ ಭೇಟಿ ಮಾಡಿ ಅವ್ರು ಏನ್ ಇನ್ಕಮ್ ತೆಗಿತಿದ್ದಾರೆ ಇದೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಇದು ಸ್ವಲ್ಪ ತಂಪಾಗಿರೋ ಪ್ರದೇಶ ಬೇಕು. ಕೆಲವರೆಲ್ಲ ಏನ್ ಮಾಡಿದ್ದಾರೆ, ಆಂಧ್ರದಲ್ಲೂ ಹಾಕಿದ್ದಾರೆ. ನಾವೇನ್ ಹೇಳ್ತಾ ಇದೀವಿ, ಸ್ವಲ್ಪ ಹಾಕ್ ನೋಡಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಸಬ್ ಟ್ರಾಪಿಕಲ್ ಪ್ಲಾಂಟ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಅಂತ ವಾತಾವರಣದಲ್ಲಿ ಜಾಸ್ತಿ ಬೆಳೀತಾರೆ. ಶೀಲ್ಡ್ ಅಂತಲ್ಲ, ಸ್ವಲ್ಪ ಈ ಬೆಂಗಳೂರು, ಈ ಶಿವಮೊಗ್ಗದಲ್ಲೂ ಬೆಳಿಬಹುದು. ಈಗ ತುಂಬಾ ಏನಾಗುತ್ತೆ, 40°C ಗಿಂತ ನಿಮ್ಗೆ 3 ತಿಂಗಳು 4 ತಿಂಗಳು ಇರುತ್ತೆ. ಏನಾಗುತ್ತೆ, ಗುಲ್ಬರ್ಗ, ರಾಯಚೂರು, ನೀವು ಅಲ್ಲೆಲ್ಲ ಹೋಗಿರ್ಬೋದು. ಗುಲ್ಬರ್ಗದಲ್ಲಿ ನಾನು ತುಂಬಾ ಅಲ್ಲೆಲ್ಲ ಓಡಾಡಿದೀನಿ. ನಿಮಗೆ ಬೇವಿನ ಮರ ಒಂದ್ ಬಿಟ್ರೆ ಯಾವ್ದು ಚೆನ್ನಾಗಿ ಬರಲ್ಲ, ಅಲ್ಲಿ ಬೇವಿನ ಮರ ಮಾತ್ರ ಬರುತ್ತೆ ಅಷ್ಟೇ. ಸೊ ಅಂತ ಜಾಗದಲ್ಲಿ ನಾವೇನ್ ಹೇಳ್ತಿದೀವಿ, ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರಿಗೆ. ಹಾಕದ್ರೆ ಒಂದ್ 5 ಗಿಡನೋ 10 ಗಿಡನೋ ಹಾಕ್ ನೋಡ್ರಿ, ಒಂದೇ ಸಲ ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ್ರಿ ಅಂತ. ಆಮೇಲೆ ಆಂಧ್ರದಲ್ಲೂ ಕೆಲವರು ತುಂಬಾ ಜನ ಆಗ್ತಿದ್ದಾರೆ, ತುಂಬಾ ಹೀಟಿರ ಕಡೆ ಆಗ್ತಿದ್ದಾರೆ. ಬಟ್ ಯಾವ ತರ ಅಡಾಪ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಫುಲ್ ಸ್ಕೇಲ್ ಅಲ್ಲಿ ಹಾಕ್ಬೇಡ ಅಂತ ಹೇಳ್ತೀವಿ. ಶಿವಮೊಗ್ಗ, ಚಿಕ್ಕಮಂಗ್ಳೂರು, ದಾವಣಗೆರೆ, ಈ ಸುತ್ತಮ ಅಡಿಕೆಯಲ್ಲಿ ಬೆಳೀತಾರೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನೋಡಿದಂಗೆ. ಆಮೇಲೆ ಅದ್ರ ಇನ್ಕಮ್ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇದು ಬಂದ್ಬಿಟ್ಟು ಮಾರ್ಕೆಟ್ ರೇಟ್ 3,000 5,000 ತನಕ ಇದೆ. ಅದರಲ್ಲೆಲ್ಲ ಗ್ರೇಡ್ ಮೇಲೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತೆಲ್ಲ ಇರುತ್ತೆ. ಅದರಲ್ಲಿ ಕೆಜಿ ಸ್ಟೈಲ್ 0, ಸ್ಟೈಲ್ 1, ಸ್ಟೈಲ್ 1S ಅಂತ ಸುಮಾರು ಗ್ರೇಡ್ ಇದೆ. ಗೋಡಂಬಿನಲ್ಲಿ ಒಂದು 50-60 ಜಾತಿ ಗ್ರೇಡ್ ಇದೆ. ಸಣ್ಣ ಸಣ್ಣ ಪುಡಿಗೂ ರೇಟ್ ಇದೆ. ಇದು ಅದೇ ತರ ಇದೆ. ಸೊ ಇದು ನೋಡಿದಾಗ ಏನಿಲ್ಲ ಅಂದ್ರೆ ಒಂದ್ ಗಿಡಕ್ಕೊಂದು 6,000 ಹಿಡ್ಕೊಂಡು 10,000-12,000 ತನಕ ಒಂದ್ ಗಿಡಕ್ಕೆ ಇನ್ಕಮ್ ಇದೆ ಇದರಲ್ಲಿ, ನಾನು ನೋಡಿದ ಮಟ್ಟಿಗೆ. ಆಮೇಲೆ ಇದರಲ್ಲಿ ಇನ್ನೊಂದೇನ್ ವಿಚಾರ ಅಂದ್ರೆ, ಇದು ಸೆಲೆಕ್ಷನ್ ಆಫ್ ವೆರೈಟಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮ ಏನಕ್ಕೆ ಅಡಾಪ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಏನಂದ್ರೆ, ಗೋಡಂಬಿನಲ್ಲಿ ಹೆಂಗೆ ನಿಮ್ಗೆ ದೊಡ್ಡ ಸೈಜ್ಗೆ ರೇಟ್ ಜಾಸ್ತಿ, ಸಣ್ಣ ಸೈಜ್ಗೆ ರೇಟ್ ಕಮ್ಮಿ. ಸೊ ಹಾಗಾಗಿ ನಾವು ಹಾಕ್ಬೇಕಾದ್ರೆ ದೊಡ್ಡ ಸೈಜ್ ಬರಬೇಕು. ಆಮೇಲೆ 100 kg ನೀವು ಆ ನಟ್ ತೆಗಿತೀರಾ ಅಂತ ತಿಳ್ಕೊಳ್ಳಿ. 100 kg ನಟ್ ನೀವು ಹಾರ್ವೆಸ್ಟ್ ಮಾಡಿ ಅದನ್ನ ಪ್ರೋಸೆಸ್ ಆದ್ಮೇಲೆ ನಿಮಗೆ ಒಳಗಡೆ ಅದು ತಿನ್ನಂತ ವಸ್ತು ಕರ್ನಲ್ ಪಪ್ ಅಂತಾರಲ್ಲ, ಅದೆಷ್ಟು ಬರುತ್ತೆ. ಸೊ ಈ ತರ ವೆರೈಟಿ ಸೆಲೆಕ್ಷನ್ ಮಾಡ್ಬೇಕು. ಸೊ ನಾವು 2 ವೆರೈಟಿನ ಐಡೆಂಟಿಫೈ ಮಾಡಿ ತಂದು ಹಾಕಿದ್ದೀನಿ ನಾನು. ಅದೊಂದು JWK2 ಅಂತ ಒಂದು, QN1R ಅಂತ ಒಂದು. ಅದರಲ್ಲಿ JWK2 ಅನ್ನೋದು ಏನ್ ಹೇಳ್ತಾರೆ ಅಲ್ಲಿರೋ ಸೈಂಟಿಸ್ಟ್ ಎಲ್ಲ, ಸ್ವಲ್ಪ ಉಷ್ಣ ಸ್ವಲ್ಪ ಹೀಟ್ಗೆ ತಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತಂದಿದೀವಿ, ಇನ್ನೊಂದು ತಂದಿದೀವಿ. ಸೊ ಇಷ್ಟು ನಿಮಗೆ ಇನ್ಕಮ್ ಅಲ್ಲೂ ನಿಮಗೇನು ನಿಮ್ ಅಡಿಕೆಗಿನ್ನ ಒಂದ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ತುಂಬಾ ಅವ್ರ ಎಲ್ಲ ಕೋಟಿ ಗಟ್ಟಲೆ ಅಂತಲ್ಲ, ಒಂದು 6-6 lakh ತನಕ ನಿಮಗೆ ಮೆಕಡೋಮಿಯಾದಲ್ಲಿ ಇನ್ಕಮ್ ಬರೋ ಅಷ್ಟು ಕ್ಷಮತೆ ಇರೋಂತ ನಿಮ್ದೊಂದು ಕ್ರಾಪ್ ಇದು. ಆಮೇಲೆ ಇದ್ರ ಇನ್ನೊಂದೇನ್ ವಿಶೇಷತೆ ಅಂದ್ರೆ, ಒಂದ್ 3-4 ನೀವೇನಾರ ಸಾಕಿದ್ರೆ ಇದು ಟ್ರೀ ವೆರೈಟಿ, ಇದು ಸೇಮ್ ಬೇವಿನ ಮರ ತರ ಇರುತ್ತೆ ನೋಡಕ್ಕೆ. ಆಮೇಲೆ ನೀರ್ ಕೊಡ್ಲಿಲ್ಲ ಅಂದ್ರೆ ಗಿಡ ಸಾಯಲ್ಲ. ಈ ಅಡಕೆಯಲ್ಲಿ ಏನಿದೆ ಪ್ರಾಬ್ಲಮ್, ನೀವು 1 ತಿಂಗಳು ಏನಾರ ನೀರ್ ಹೋಯ್ತು ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಆಮೇಲೆ ಇದ್ರದ್ದು ಇನ್ನೊಂದೇನಂದ್ರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ಇಂಡಿಯಾದಲ್ಲೂ ಇಂಪೋರ್ಟ್ ಮಾಡ್ಬಿಟ್ಟು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ ಈಗ ಆಲ್ರೆಡಿ. ಸುಮಾರು ಜನ ಕೊಚ್ಚಿನಲ್ಲಿ ಒಬ್ರು ಇದಾರೆ, ಬಾಂಬೆನಲ್ಲಿ ಇದಾರೆ, ಆಮೇಲೆ ಬೆಂಗಳೂರಲ್ಲಿ ಇದಾರೆ ಇಂಪೋರ್ಟ್. ಇಲ್ಲಿ ಮಾರ್ಕೆಟ್ ಇದೆ ಸರ್, ಸೇಲ್ ಆಗ್ತಿದೆ ಆಲ್ರೆಡಿ ಇಲ್ಲಿ. ಅಂದ್ರೆ ನಿಮಗೆ ಈಗ ತುಂಬಾ ದೊಡ್ಡ ನಟ್ ಶಾಪ್ ಅಲ್ಲಿ ಸಿಗ್ತಾ ಇದೆ. ಈಗ ಶಿವಮೊಗ್ಗದಲ್ಲಿ ಒಂದು ನಟ್ ಶಾಪ್ ಅಲ್ಲಿ ಸಿಗ್ತಾ ಇದೆ. ಸೊ ಏನಾಗುತ್ತೆ, ಮಾರ್ಕೆಟ್ ಡೆವಲಪ್ ಆಗುತ್ತೆ ಬಿಡಿ. ಮಾರ್ಕೆಟ್ ನಿಮಗೆ ಸಪ್ಲೈ ವಿಲ್ ಕ್ರಿಯೇಟ್ಸ್ ಡೋರ್ ಡಿಮ್ಯಾಂಡ್. ನಿಮ್ಗೆ ಮುಂಚೆ ನೋಡಿ ಡ್ರಾಗನ್ ಫ್ರೂಟ್ ಯಾರು ತಿಂತಿರ್ಲಿಲ್ಲ. ನಾವು ನೋಡೇ ಫಸ್ಟ್ ನೋಡೇ ಅದು ಹೆಂಗಪ್ಪ ತಿಂತಾರೆ ಅಂತ ಎದುರಿಕೆ ಆಗೋದು, ಆ ತರ ಇತ್ತು. ಸೊ ಆ ತರ ಮಾರ್ಕೆಟ್ ಡೆವಲಪ್ ಆಗುತ್ತೆ. ಆಮೇಲೆ ಇದೇನೋ ತಿನ್ನೋ ವಸ್ತು ಇದು. ನಿಮ್ಗೆ ಸೇಮ್ ಗೋಡಂಬಿ ಏನಿದೆ, ಗೋಡಂಬಿಗಿನ್ನ ಚೆನ್ನಾಗಿದೆ. ಈಗ ಫ್ಲೇವರ್ ಇರ್ಬೋದು, ಟೇಸ್ಟ್ ಇರ್ಬೋದು, ನಾನು ತುಂಬಾ ತಿಂದಿದ್ದೀನಲ್ಲ. ಸೊ ಹಾಗಾಗಿ ಇದು ನಿಮ್ಗೆ, ನೀವು 10 ಎಕರೆ ಅಡಿಕೆ ಹಾಕದ್ರೆ ಅಡಿಕೆ ಹಾಕ್ಬಿಡ್ರಿ ಅಂತ ಹೇಳಲ್ಲ, 1 ಎಕರೆನೋ 1/2 ಎಕರೆನೋ ಟ್ರೈ ಮಾಡ್ರಿ ಅಂತ ಹೇಳ್ತೀವಿ ನಾವು. ಆಮೇಲೆ ಇದೊಂದು ಪರ್ಯಾಯವಾದ ಬೆಳೆ ನಿಮ್ಗೆ. ಇದು 1 ಎಕರೆಗೆ 140 ಗಿಡ ಕೂರುತ್ತೆ ಈ ಪ್ರದೇಶಕ್ಕೆ. ಮಲೆನಾಡಲ್ಲಿ ಸ್ವಲ್ಪ ಕಮ್ಮಿ ಕೂರಿಸ್ಬೇಕು. ದಾಯನಡಿ ಸಾಲಿಂದ ಸಾಲಿ 20 ಅಡಿ ಇಂದ 25 ಅಡಿ ಏರಿಯಾ ಮಲ್ಟಿಪೈಡ್ ಆಗುತ್ತೆ. ಗಿಡದಿಂದ ಗಿಡಕ್ಕೆ ಒಂದು 15 ಅಡಿ, ಅದು ನೀವು ಉತ್ತರ ದಕ್ಷಿಣಕ್ಕೆ 15 ಅಡಿ ಹಾಕಬೇಕು, ಪೂರ್ವ ಪಶ್ಚಿಮಕ್ಕೆ ಹಿಡಿತು ಜಾಸ್ತಿ ಕೊಡಬೇಕು. ಯಾಕೆಂದ್ರೆ ಸನ್ಲೈಟ್ ಪೂರ್ವದಿಂದ ನಿಮಗೆ ಸೂರ್ಯ ಹುಟ್ಟಿದಾಗ ಅಥವಾ ಪಶ್ಚಿಮದಲ್ಲಿ ಮುಳುಗ್ಬೇಕಾದ್ರೆ ನಿಮಗೆ ಶಾಡೋ ಫಾರ್ಮೇಶನ್ ಆಗಬಾರ್ದು, ನೆರಳು. ಹಾಗಾಗಿ ಏನ್ ಮಾಡ್ತೀವಿ, ಈಸ್ಟ್ ವೆಸ್ಟ್ ಅಲ್ಲಿ ಅಗಲ ಇಡ್ತೀವಿ, ನಾರ್ತ್ ಸೌತ್ ಅಲ್ಲಿ ಕಮ್ಮಿ ಇರ್ತೀವಿ. ಇದಕ್ಕೆ ಸನ್ಲೈಟ್ ಬೇಕು, ಇದಕ್ಕೆ. ಇದು ಸನ್ ಲವಿಂಗ್ ಕ್ರಾಪ್, ಆಮೇಲೆ ನೆರಳಲ್ಲಿ ಬೆಳೆಯಲ್ಲ. ಅದು ಹೆಂಗಪ್ಪ ತಿಂತಾರೆ ಅಂತ ಎದುರಿಕೆ ಆಗೋದು, ಆ ತರ ಇತ್ತು. ಸೊ ಆ ತರ ಮಾರ್ಕೆಟ್ ಡೆವಲಪ್ ಆಗುತ್ತೆ. ಆಮೇಲೆ ಇದೇನೋ ತಿನ್ನೋ ವಸ್ತು ಇದು. ನಿಮ್ಗೆ ಸೇಮ್ ಗೋಡಂಬಿ ಏನಿದೆ, ಗೋಡಂಬಿಗಿನ್ನ ಚೆನ್ನಾಗಿದೆ. ಈಗ ಫ್ಲೇವರ್ ಇರ್ಬೋದು, ಟೇಸ್ಟ್ ಇರ್ಬೋದು, ನಾನು ತುಂಬಾ ತಿಂದಿದ್ದೀನಲ್ಲ. ಸೊ ಹಾಗಾಗಿ ಇದು ನಿಮ್ಗೆ,